ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 38. ಚಾಮುಂಡಿ ಬೆಟ್ಟದಿಂದ ರಂಗನತಿಟ್ಟಿಗೆ. 7-8 ವರ್ಷದವಳಿದ್ದಾಗ ನೋಡಿದ ಮೈಸೂರು, ಶ್ರೀರಂಗಪಟ್ಟಣಗಳ ನೆನಪು ಹೃದಯದಲ್ಲಿ ಮಸುಕಾಗಿದ್ದು ಪುನಃ ನೋಡಬೇಕೆಂಬ ಹಂಬಲ ಸದಾ ನನ್ನದಾಗಿತ್ತು. ಅನುವಾದ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮೈಸೂರಿನಲ್ಲಿ ನಡೆಯುವುದೆಂದರಿತಾಗ ನನ್ನ ಹೃದಯ ಸಂತಸದಿಂದ ಪುಟಿದೆದ್ದಿತು. ಬೆಂಗಳೂರು ತಲುಪಿದ ನನ್ನನ್ನು ತುಷಾರ್ನನ್ನು ಗೆಳತಿ ಬಂಧು ಸ್ವರ್ಣಲತಾ ಮೈಸೂರಿಗೆ ಕರೆದೊಯ್ದಳು. ನದಿ ಕಾವೇರಿ ಎದುರಾದಾಗಲೇ ಮೈ ಪುಳಕಿತವಾಯಿತು. ಮಂಗಳೂರಿನಿಂದ ಪ್ರಜ್ವಲ್ ನೇರವಾಗಿ ಅಲ್ಲಿಗೆ ಬಂದು ತಲುಪಿದ್ದ. ಸಭಾಂಗಣದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಕೆವಿ ನಾರಾಯಣರನ್ನು, ಪ್ರಶಸ್ತಿ ಪ್ರದಾನಿಸುವ ಹಿರಿಯರಾದ ಜಿ ರಾಮಕೃಷ್ಣ ಹಾಗೂ ಅತಿಥಿ ಸಾಹಿತಿ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರನ್ನು ಭೇಟಿಯಾದೆ. ಮೈಸೂರು ಯೂನಿವರ್ಸಿಟಿ ಪ್ರಾಂಗಣದಲ್ಲಿನ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಪಕ್ಕದ CIIL ಗೆಸ್ಟ್ ಹೌಸ್ನಲ್ಲಿ ಸುಧಾರಿಸಿಕೊಂಡು ಸಿದ್ಧರಾಗಿ ಹೊರಡುವಾಗ ಕೆಳಗೆ ಕಾದಿದ್ದ ಇತರ ಪ್ರಶಸ್ತಿ ವಿಜೇತರು ಮಾನ್ಯ ಪ್ರೊಫೆಸರ್ HK ರಾಮಚಂದ್ರ ಶರ್ಮಾ, ಪ್ರೊಫೆಸರ್ ಅಬ್ದುಲ್ ಮಜೀದ್ ಖಾನ್, ಡಾಕ್ಟರ್ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಹಾಗೂ ಮಾರ್ಕಾಂಡಪುರ ಶ್ರೀನಿವಾಸ ಅವರನ್ನು ಭೇಟಿಯಾಗುವ ಸೌಭಾಗ್ಯ. ವಯೋವೃದ್ಧರು ಜ್ಞಾನವೃದ್ಧರೂ ಆದ ಹಿರಿಯರ ನಡುವೆ ನಾನಿದ್ದೆ. ಸಂಕೋಚವೆನಿಸಿತು. ನಾಡಗೀತೆಯೊಡನೆ ಆರಂಭವಾಗಿ ಮೈ ನವಿರೇಳಿಸಿದ ಕಾರ್ಯಕ್ರಮ ಅತ್ಯಂತ ಚೊಕ್ಕವಾಗಿ ಸ್ಮರಣೀಯವಾಗಿ ನಡೆಯಿತು. ವಿಶ್ವಭಾರತಿಗೆ ಕನ್ನಡದಾರತಿ ಎಂಬ ಸ್ತುತಿವಾಕ್ಯದೊಡನೆ ಕಾಜಾಣ ಪಕ್ಷಿಗಳ ಪ್ರತಿಮೆಯ ಸ್ಮರಣಿಕೆ, ಪ್ರಶಸ್ತಿ ಫಲಕ ಹಾಗೂ ಇತರ ಸನ್ಮಾನಗಳೊಡನೆ ಪ್ರದಾನಿಸಲ್ಪಟ್ಟ ಪ್ರಶಸ್ತಿಯನ್ನು ಆ ಸನ್ಮಾನ್ಯರ ಕೈಗಳಿಂದ ಸ್ವೀಕರಿಸಿ ಧನ್ಯಳಾದೆ. ಗೆಳತಿ ಸ್ವರ್ಣ ಮರುಬೆಳಗು ಬೆಂಗಳೂರಿಗೆ ಹಿಂದಿರುಗಿದಳು. ನನ್ನ ಪ್ರಶಸ್ತಿಯ ನೆನಪಿಗೆ ಹಾಗೂ ನಮ್ಮ ಮೈಸೂರು ಭೇಟಿಯ ನೆನಪಿಗೆ ಮೈಸೂರು ಸಿಲ್ಕ್ ಸೀರೆಯನ್ನೇ ಕೊಂಡು ನನಗಿತ್ತು ತಣಿದಳು. ಮರುಬೆಳಗು ಹೋಟೆಲ್ಗೆ ವಾಸ್ತವ್ಯ ಬದಲಿಸಿಕೊಂಡು ಮೈಸೂರು ದರ್ಶನಕ್ಕೆ ಹೊರಟೆವು. ಡ್ರೈವರ್ ಪಾಷಾ ನಮ್ಮನ್ನು ಚಾಮುಂಡಿ ಬೆಟ್ಟಕ್ಕೊಯ್ದ. ಉಪಾಹಾರಕ್ಕೆ ಮೊದಲು ದೇವಿಯ ದರ್ಶನ ಮಾಡಿ ಬಂದಿರೆಂದ. 7-8 ಹರೆಯದಲ್ಲಿ ಕಂಡ ಚಾಮುಂಡಿ ಬೆಟ್ಟ ಇನ್ನೂ ನನ್ನ ನೆನಪಲ್ಲಿತ್ತು. ನಂದಿಯ ನೆನಪೂ ಇತ್ತು. ಆದರೆ ಆ ಎಳೆಯ ಕಣ್ಣುಗಳಿಗೆ ಆಗ ಅಗಾಧವಾಗಿ ಕಂಡಿದ್ದ ಮಹಿಷಾಸುರ ಪ್ರತಿಮೆ ಮಾತ್ರ ಈಗ ಕುಬ್ಜವಾದಂತಿತ್ತು. ಬೆಟ್ಟ ಹಾಗೂ ದೇವಿ ಚಾಮುಂಡೇಶ್ವರಿಯ ಸನ್ನಿಧಿ ಮನಕ್ಕೆ ತಂಪೆರೆಯಿತು. ಸಂತಸ ಸಾಫಲ್ಯ ನೀಡಿತು. ಬೆಟ್ಟವಿಳಿಯುತ್ತಾ ತಪ್ಪಲಲ್ಲಿ ಹರಡಿದ ನಗರದ ವಿಸ್ತಾರವನ್ನು ಕಣ್ಣಲ್ಲಿ ತುಂಬಿಕೊಳ್ಳುವಾಗ ಡ್ರೈವರ್ ಪಾಷಾ ಅರಮನೆಯನ್ನು, ಕಾರಂಜಿಕೆರೆಯನ್ನು ತೋರಿದ. ಕಾರಂಜಿಕೆರೆ ಅಂದು ಮುಚ್ಚಿದ್ದುದರಿಂದ ಅಲ್ಲಿಗೆ ಭೇಟಿ ಮರುದಿನಕ್ಕೆಂದಾಯಿತು. ಅರಮನೆ ಆವರಣದ ಉನ್ನತೋನ್ನತ ಸುವಿಶಾಲ ವೃಕ್ಷಗಳು, ಮಂದಿರದ ಚೆಲುವಾದ ಗೋಪುರ, ಅರಮನೆಯ ಸುವಿಶಾಲ ಸೌಧಗಳ ಸುಂದರ ವಿನ್ಯಾಸ, ಒಳಗಣ ಬಹುಮೂಲ್ಯ ಚಿತ್ತಾರದ ಸ್ತಂಭಗಳು, ಪೀಠೋಪಕರಣಗಳು, ಸಿಂಹಾಸನ, ವರ್ಣಚಿತ್ರಗಳು ಎಲ್ಲವನ್ನೂ ಕಣ್ಣಲ್ಲಿ ತುಂಬಿಕೊಂಡು ಮುಂದೆ ಶ್ರೀರಂಗಪಟ್ಟಣದತ್ತ ಪಯಣಿಸಿದೆವು. ಶಾಲಾ ದಿನಗಳಲ್ಲಿ ದೌಲತ್ ಕಾದಂಬರಿ ಓದಿದಾಗಿನಿಂದ ಮನದಲ್ಲಿ ಬೀಡು ಬಿಟ್ಟ ಶ್ರೀರಂಗಪಟ್ಟಣ ನೋಡುವಾಸೆ. ಮೊದಲು ತ್ರಿವೇಣಿ ಸಂಗಮಕ್ಕೆ ಪಾಷಾ ನಮ್ಮನ್ನೊಯ್ದ. ಅಲ್ಲಿನ ಪರಿಸರ ಸ್ವಚ್ಛವಾಗಿರಬೇಕಿತ್ತೆಂದು ಅನಿಸಿತು. ಮಂಡ್ಯದ ತಾಜಾ ಕಬ್ಬಿನ ರಸವನ್ನು ಕುಡಿದು ಹೊಟ್ಟೆ ತಣಿಸಿಕೊಂಡು ಟೀಪು ಸ್ಮಾರಕದತ್ತ ಬಂದೆವು. ಅತ್ಯಂತ ಚೆಲುವಾದ ಟೀಪು ಸಮಾಧಿ, ಅದರ ಸೌಂದರ್ಯವನ್ನು ಸವಿದಷ್ಟು ಸಾಕೆನಿಸಲಿಲ್ಲ. ಕರಿಶಿಲೆಯ ನವಿರಾದ ಸ್ತಂಭಗಳ ಮೇಲೆ ಸಾತ್ವಿಕ ಚಂದನವರ್ಣದ ಗೋಲಾಕಾರದ ಗುಮ್ಮಟವನ್ನು ಹೊತ್ತ ಕಲಾತ್ಮಕ ಕುಸುರಿ ಕೆತ್ತನೆಯ ಭವ್ಯ ಸಮಾಧಿ, ಒಳಗೆ ಚಿರನಿದ್ರೆಯಲ್ಲಿ ಪೌಡಿಸಿದ ತಂದೆ ಹೈದರಾಲಿ, ತಾಯಿ ಫಾತಿಮಾ ಬೇಗಂ ಹಾಗೂ ಟೀಪು ಸುಲ್ತಾನ್ನ ಸಮಾಧಿಗಳು. ಅತ್ಯಂತ ವ್ಯವಸ್ಥಿತವಾದ ವಿಶಾಲ ಹಸಿರು ಹಾಸಿನ ಆವರಣದಲ್ಲಿ ಹಲವು ಸಮಾಧಿಗಳು. ಅಲ್ಲಿಂದ ದರಿಯಾ ದೌಲತ್, ಟೀಪು ಸಮ್ಮರ್ ಪ್ಯಾಲೇಸ್, ಹಸಿರು ಹಾಸಿನ ವಿಶಾಲ ತೋಟ, ಅಪರೂಪದ ವೃಕ್ಷಗಳು, ಫಿರಂಗಿಗಳು, ಒಳಗೆ ಮ್ಯೂಸಿಯಂ, ಅಲ್ಲಿ ಕಾಪಿಟ್ಟ ಶಿಥಿಲವೂ ಮಸುಕೂ ಆಗುತ್ತಿರುವ ಗೋಡೆಗಳೆತ್ತರದ ತೈಲವರ್ಣ ಚಿತ್ರಗಳು, ಇತರ ಅಮೂಲ್ಯ ವಸ್ತುಗಳು. ಫಿರಂಗಿಗಳನ್ನು ಆಮದು ಮಾಡಿ ಬ್ರಿಟಿಷರನ್ನು ಮೆಟ್ಟಿ ನಿಂತ ಆ ಮೈಸೂರು ಹುಲಿಯನ್ನು ಮೋಸದಿಂದ ಕೊಲ್ಲಲು ಸಹಾಯವಾದ ಟೀಪು ಗೇಟ್ ನೋಡುತ್ತಾ ಸುಲ್ತಾನನಿಗೆ ಪ್ರಿಯವಾದ ಶ್ರೀರಂಗನಾಥ ಸ್ವಾಮಿ ಮಂದಿರಕ್ಕೆ ಭೇಟಿ ನೀಡಿ ಆ ಕರಿಶಿಲೆಯ ಅತ್ಯಂತ ತೆಳುವಾದ ದಿವ್ಯ ಮೂರ್ತಿಯನ್ನು ಕಣ್ಣಲ್ಲಿ ತುಂಬಿಕೊಂಡೆವು. ಪಾದ ನೋಡಿ, ಪಾದ ನೋಡಿ ಎಂದು ಬಳಿ ನಿಂತವರು ಹೇಳುತ್ತಿದ್ದರೂ ಶ್ರೀರಂಗನ ಮುಖದಿಂದ ನನ್ನ ದೃಷ್ಟಿ ಸರಿಯಲಿಲ್ಲ. ಪಾದದ ಬಳಿ ಲಕ್ಷ್ಮಿ ಇರುವಳೆಂಬುದು ಗಮನಕ್ಕೂ ಬರಲಿಲ್ಲ. ಮತ್ತೆ ನೋಡೋಣವೆಂದರೆ ಕ್ಷಣ ಮಾತ್ರ ಸಿಗುವ ದರ್ಶನ ಭಾಗ್ಯ. ಮರುಬೆಳಗು ಚಿಕ್ಕ ಚೊಕ್ಕ ಮೈಲಾರಿ ಹೋಟೆಲ್ನಲ್ಲಿ ಬಾಯಲ್ಲಿ ಕರಗುವ ಬೆಣ್ಣೆ ಮಸಾಲೆ ದೋಸೆ ಕಾಫಿಯ ಉಪಹಾರ ಸೇವಿಸಿ ಮೈಸೂರು ಮೃಗಾಲಯಕ್ಕೆ ಭೇಟಿ ನೀಡಿದೆವು. ಮೃಗಾಲಯಗಳಲ್ಲಿ ಪ್ರಾಣಿಗಳನ್ನು ಬಂಧಿಸಿಡುವ ವಿಚಾರ ತುಷಾರ್ಗೆ ಹಿಡಿಸದ್ದು. ಆದರೆ ಮೈಸೂರು ಮಹಾರಾಜರ ರೇಂಜರ್ ಆಗಿದ್ದು ಮೃಗಾಲಯದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ದಿವಂಗತ ಪ್ರಿಯ ಮನಮೋಹನ್ ಅಂಕಲ್ ನೆನಪಿಗೆ ಅಲ್ಲಿಗೆ ಭೇಟಿ ಕೊಡಬೇಕೆಂದ ನನಗೆ ನಿರಾಶೆ ಮಾಡದೆ ಅದನ್ನು ಒದಗಿಸಿದರು. ಮನಮೋಹನ್ ಅಂಕಲ್ ನಮ್ಮ ತಂದೆಯ ಮಾವನ ಮಗ, ಸ್ವರ್ಣನ ತಾಯಿಯ ತಂಗಿ ರೇವತಿ ಚಿಕ್ಕಮ್ಮ ಅವರ ಪತ್ನಿ, ಹಾಗೂ ನಮ್ಮಮ್ಮನಿಗೆ ವಾವೆಯಲಿ ಚಿಕ್ಕಮ್ಮ. ಮೈಸೂರು ಖೆಡ್ಡ ಏರ್ಪಡಿಸುತ್ತಿದ್ದ ಮನಮೋಹನ್ ಅಂಕಲ್ ಮಕ್ಕಳಲ್ಲಿ ವನಜಾ ಕಾಡಿನ ನಡುವೆ ಹುಟ್ಟಿದವಳು, ಹಾಗೆಂದೇ ವನಜಾ ಎಂದು ಹೆಸರಾಂತಳು. ಮಹಾರಾಜರು ಅಂಕಲ್ಗೆ ಮೈಸೂರಿನಲ್ಲಿ ರೇಷ್ಮೆ ಕೃಷಿ ಭೂಮಿ ಉಂಬಳಿಯಾಗಿ ನೀಡಿದ್ದರು. ಅಂಕಲ್ ನನಗೆ ಬರೆಯುತ್ತಿದ್ದ ಪತ್ರಗಳು ನನ್ನ ಪತ್ರ ಸಂಚಯದಲ್ಲಿ ಸುರಕ್ಷಿತವಾಗಿವೆ. ಅಲ್ಲಿಂದ ಕಾರಂಜಿಕೆರೆಯತ್ತ ನಮ್ಮ ಪಯಣ. ವಿಶಾಲ ವೃಕ್ಷಗಳ ಹಸಿರ ಹಾಸಿನ ಕಾಲ್ದಾರಿಯ ಕೊನೆಗೆ ಸುವಿಶಾಲವಾಗಿ ಕಣ್ಮನ ತುಂಬುವ ಕೆರೆಯಲ್ಲಿ ದೋಣಿ ವಿಹಾರದ ಸುಖ ಸಂತಸ ನಮ್ಮದಾಯಿತು. ದೋಣಿ ಪೆಡಲ್ ಮಾಡಲು ತುಷಾರ್ ಪ್ರಜ್ವಲ್ ಇದ್ದುದರಿಂದ ನಾನು ಸುತ್ತಣ ಸೌಂದರ್ಯವನ್ನು ಕಣ್ಗಳಲ್ಲೂ ಕ್ಯಾಮರಾದಲ್ಲೂ ಕ್ಲಿಕ್ಕಿಸುತ್ತಾ ಪರವಶಳಾದೆ. ಮತ್ತು ಅಲ್ಲಿನ ಮಯೂರೋದ್ಯಾನ ಚಿಟ್ಟೆ ಪಾರ್ಕ್ಗಳಲ್ಲಿ ವಿಹರಿಸಿ ಪಕ್ಷಿ ವೀಕ್ಷಣಾ ಗೋಪುರವೇರಿ ಆ ಸುರಮ್ಯ ಪ್ರಕೃತಿಯನ್ನು ಆಸ್ವಾದಿಸಿದೆವು. ಭೋಜನಾನಂತರ ಜಗನ್ಮೋಹನ ಪ್ಯಾಲೇಸ್ಗೆ ಭೇಟಿ ನೀಡಿ ಕಲಾಕೃತಿಗಳ ಸೌಂದರ್ಯ ಸವಿದೆವು. ರಾಜಾ ರವಿವರ್ಮ ವರ್ಣಚಿತ್ರಗಳ ಗ್ಯಾಲರಿಯಂತೂ ಸಮ್ಮೋಹಕವಾಗಿತ್ತು. ಅರಮನೆ ಮಾತ್ರ ಇನ್ನೂ ಸುಸ್ಥಿತಿಯಲ್ಲಿರಬೇಕಿತ್ತು ಎಂದನಿಸದಿರಲಿಲ್ಲ. ಅಲ್ಲಿಂದ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪಯಣ. ರಕ್ಷಿತಾರಣ್ಯವನ್ನು ಮತ್ತೆ ನೋಡಬಹುದು ಎಂದು ಮೊದಲು ಪಕ್ಷಿ ವೀಕ್ಷಣೆಗಾಗಿ ದೋಣಿಗಳತ್ತ ಸಾಗಿದೆವು. ಸುರಕ್ಷೆಗಾಗಿ ತೇಲಂಗಿಗಳು ಕಡ್ಡಾಯವಿದ್ದವು. ಉತ್ತಮ ಛಾಯಾಗ್ರಾಹಕನಾದ ಸುಷಾರ್ಗೆ ಇಲ್ಲಿ ವಿಪುಲ ದೃಶ್ಯ ಸಂಪತ್ತು ಕಾದಿತ್ತು. ದ್ವೀಪಗಳನ್ನು ಸಮೀಪಿಸುವಾಗ ಮರಗಳಲ್ಲಿ ಬೀಡುಬಿಟ್ಟ ಪಕ್ಷಿ ಸಂಕುಲದಿಂದ ಅಸಾಧ್ಯ ವಾಸನೆಯೂ ಜೊತೆಯಾಯಿತು. ನೀರಲ್ಲಿ ದೋಣಿಯ ಸಮೀಪವೇ ತೇಲಿ ಬರುವ ಮೊಸಳೆಗಳನ್ನು ಕಂಡು ಪರಮಾಶ್ಚರ್ಯವಾಯಿತು. ನಮ್ಮ ಪ್ರಶ್ನೆಗೆ ಅವು ಏನೂ ಮಾಡುವುದಿಲ್ಲವೆಂದು ಉತ್ತರಿಸಿದಾಗ ಇನ್ನೂ ಹೆಚ್ಚಿನ ಅಚ್ಚರಿಯೇ ಆಯಿತು. ದಡಕ್ಕೆ ಹಿಂದಿರುಗುವಾಗ ತುಷಾರ್ನ ಫೋಟೋಗ್ರಫಿ ನೋಡಿದ್ದ ದೋಣಿ ಆತ ಬೇಕಿದ್ದರೆ ಹಕ್ಕಿಗಳ ಸಂತಾನೋತ್ಪತ್ತಿಯ ವಿಶೇಷ ಛಾಯಾಗ್ರಹಣಕ್ಕೆ ಅವನನ್ನು ಕರೆಯುವುದಾಗಿ ಕರೆಯಿತ. ಆದರೆ ಸಮಯದ ಅಭಾವದಿಂದ ಈ ಕರೆಯನ್ನು ಒಪ್ಪಿಕೊಳ್ಳಲಾಗಲಿಲ್ಲ. ದಡದಲ್ಲಿಳಿದ ಮೇಲೆ ರಕ್ಷಿತಾರಣ್ಯದ ವನಸಂಪತ್ತನ್ನು ನೋಡಿ ಸಂತೋಷಿಸಿ ಅಲ್ಲಲ್ಲಿ ಸಂಸ್ಕರಿಸಿಟ್ಟ ಕಾವೇರಿಯ ತಂಪು ನೀರನ್ನು ಕುಡಿದು ಕಾರಿಗೆ ಮರಳಿದೆವು. ನಗರ ಸೇರುವಾಗ ರಾತ್ರಿಯಾಗಿತ್ತು. ಮರುಬೆಳಗು ನೋಡಲು ಸೈಂಟ್ ಫಿಲುಮಿನ ಚರ್ಚ್ ಬಳಿಯಲ್ಲೇ ಇತ್ತು. ಮೈಸೂರು ಮಹಾರಾಜ ಶ್ರೀ ಶ್ರೀ ಕೃಷ್ಣರಾಜ ಒಡೆಯರು ನಿರ್ಮಿಸಿದ ಉನ್ನತಾಕಾರದ ಗಾತಿಕ್ ಶೈಲಿಯ ಭವ್ಯಾಕೃತಿಯ ಚರ್ಚಿನ ಸೌಂದರ್ಯವನ್ನು ಕಣ್ಗಳಲ್ಲಿ ತುಂಬಿಕೊಂಡು ನಗರಕ್ಕೆ ವಿದಾಯ ಹೇಳಿ ಮರಳಿ ಬೆಂಗಳೂರಿಗೆ ಹೊರಟೆವು. ಮಾನಸ ಗಂಗೋತ್ರಿಯನ್ನು, ಕುವೆಂಪು ಅವರ ಉದಯರವಿಯನ್ನು, ಕುಕ್ಕರಹಳ್ಳಿ ಕೆರೆಯನ್ನು ಹಾಗೆಯೇ ಕಂಡ ಕಾಣದ ಇಡೀ ಮೈಸೂರನ್ನೇ ಪುನಃ ಕಾಣುವ ಆಶೆಯಂತೂ ಹೃದಯದಲ್ಲಿ ಬೆಚ್ಚಗೆ ಕುಳಿತಿದೆ, ಮುಂದುವರಿಯಲಿದೆ.